ನಾವು ಹೆಂಗ್ ಇದಕ್ ಮಾಡ್ತೇವೆ ಹಂಗ ಬೆಳೆಸ್ರಿ. ನಿಮ್ದು ಈಗೇನು ಕಂಪನಿ ಕೊಡ್ತಾ ಇದ್ದೀರಿ, ಅದು ಎಲ್ಲ ವ್ಯವಹಾರಗಳೆಲ್ಲ ಸುರಳಿತ ಆಗ್ತಾ ಇದ್ದಾವ? ಸರಳ ಅದಾವ ಸರ್, ಎಲ್ಲ ಸರಳ ಅದಾವ್ರಿ. ನಾವು ಇಲ್ಲಿ ಲೇಬರ್ ನಚ್ಚಿ ಕಟ್ ಮಾಡಿ ಅವ್ರ ಜವಾಬ್ದಾರಿ ನಮ್ದ್ರಿ ಸರ್. ಅವ್ರು ಓದು ತಾವ ಎಲ್ಲ ಕಾಟ ಮಾಡಿ ಎಲ್ಲ ತಮ್ಮ ಟ್ರಕ್ ತಂದು ಹೋಗ್ತಾರೆ ಸರ್. ನಮ್ಗೇನ್ ತೊಂದ್ರೆ ಅಂತೇನ್ ಬಾಳ ಇಲ್ಲ ಸರ್, ನಮ್ಗೆ ಒಳ್ಳೇದ್ ಅನ್ಸೈತಿ ಸರ್. ಈಗೇನು 2 ಎಕರೆ ಜಮೀನೊಳಗೆ ತಾವು ಬೆಳೀತಾ ಇದ್ದೀರಿ, ಮುಂದಿನ ದಿನಗಳಲ್ಲಿ ಇದನ್ನ ಇನ್ನೂ ಹೆಚ್ಚು ಮಾಡಬೇಕು, ಇಳುವರಿ ಹೆಚ್ಚು ತಗೊಳ್ಬೇಕು ಅನ್ನುವಂಥದ್ದು ಏನಾದ್ರು ವಿಚಾರಗಳದಾವ? ಐತಿ ಸರ್, ಇನ್ನೂ 1-2 ಎಕರೆ ಬೇರೆ ಅದನ್ನ ಹಚ್ಚಬೇಕಂತ ವಿಚಾರ ಐತ್ರಿ. ಹಚ್ಚಿ ಅದು ನಮ್ಗೆ ಚಲೋ ಅನ್ಸೈತ್ರಿ, ಅದನ್ನ ಇನ್ನೊಂದು 2 ಎಕರೆ ಮಾಡ್ಬೇಕಂತೇಳಿ ನಮ್ಮ ಅಭಿಪ್ರಾಯ ಸರ್. ಅದನ್ನ ಮಾಡ್ಬೇಕಂತ ಮಾಡ್ತೀವ್ರಿ ಸರ್, ಚಲೋ ಅನ್ಸೈತ್ರಿ. ನಮಗೆ ತಿನ್ನೋ ಕಾಯ್ಕಿಂತಲೂ ಚಲೋ ಅನ್ಸೈತ್ರಿ, ಅಂದ್ರೆ ಖರ್ಚು ಕಮ್ಮಿ ಸರ್. ಇದಕ್ಕೆ ಲೇಬರ್ ಯಾವತ್ತು ಬೇಕು ತಿನ್ನೋ ಕಾಯಿ, ಲೇಬರ್ ಯಾವತ್ತು ಪಡಾಬಿಡ್ರಿ ಸರ್, ಹೆಂಗಿಲ್ರಿ. ಮತ್ತು ಅದು ರೋಗ ಅಂತ ಕಂಟ್ರೋಲ್ ಇದಕ್ಕಿತ್ತಾರೆ, ತಿನ್ನೋ ಕಾಯ್ಕಿಂತ ರೋಗ ಕಮ್ಮಿ ಅದಕ್ಕೆ. ಅದರಿಂದ ಅದಕ್ಕೆ ನಮ್ಗೆ ಲಾಭ ಅನಿಸಿ ಅದನ್ನ ಮಾಡ್ಬೇಕಂತ ವಿಚಾರದಾಗದೇ ಸರ್. ಈಗ ಸಾಮಾನ್ಯ ಬಿಳಿ ದ್ರಾಕ್ಷಿ ಏನಿರ್ತಾವ ಅವು, ಆಮೇಲೆ ಈ ಕಪ್ಪು ದ್ರಾಕ್ಷಿಗೆ ಚಟ್ನಿ ಮಾಡೋದಾಗ್ಲಿ ಅಥವಾ ಬೇರೆ ಬೇರೆ ಏನು ನಾವು ಅದಕ್ಕೆ ಕಾಳಜಿ ತಗೊಳ್ಬೇಕು, ಈಗಾಗಲೇ ತಾವ ಹೇಳಿದ್ರೆ ರೋಗ ಅದೆಲ್ಲ ಒಂದ್ ಸ್ವಲ್ಪ ಕಡಿಮೆ ಇರ್ತಾವ ಕಪ್ಪು ದ್ರಾಕ್ಷಿಗೆ ಅಂತ ಹೇಳಿ. ವಿಶೇಷವಾಗಿ ಚಟ್ನಿ ಮಾಡುವಂತದ್ದು ಏನು ಕೆಲಸ ಅದ, ಇದಕ್ಕೆ ಯಾವ ರೀತಿಯಾದಂತಹ ಒಂದು ಎಚ್ಚರಿಕೆ ತಗೋಬೇಕಂತೀರಿ? ಎಲ್ಲ ಸೇಮ್ ಸರ್, ಅದಕ್ಕೆ ಎಚ್ಚರಿಕೆ ಅಂತ ಏನು, ಅದು ಡೇಟ್ ಇರ್ತೈತಿ ಸರ್. 5 ತಾರೀಕು ಒಂದು ರೂಲ್ಸ್ ಚಿಕ್ಕಮ್ಮ 10-12 ತಾರೀಕು ಮಾಡಬಹುದು ರೀ. ಚಟ್ನಿ ಸೇಮ್ ಮಾಡುಪ, ಲೇಬರ್ ಚಾರ್ಜ್ ಒಂದಾ ರೀ, ನಾರ್ಮೆಕ್ಸ್ ಸೇಮ್ ಬರ್ತದ್ರಿ ಎಲ್ಲ, ಅದ ಒಂದ ಸೇಮ್ ರೀ. ಅದಕ್ಕೆ ಅದಕ್ಕೆ ಉಳಿದ ಔಷಧನ್ಯಾಗ ಕಮ್ಮಿ ಸರ್, ಅದೇನ್ ಚಟ್ನಿದು ಏನ್ ತೊಂದ್ರೆ ಇಲ್ಲ ಸರ್. ಅವ ಲೇಬರ್ ಮೇಲೆ ಮಾಡ್ತಿವ್ರಿ, ಒಮ್ಮೆ ನಾವು ಕೈಯಾಗಿ ಇಲ್ಲೇ ಹುಡುಗರು ಸಿಕ್ಕೊಂಡ್ರೆ ಮಾಡ್ತಿವಿ ಸರ್. ಅದ ಸೇಮ್ ರೀ, ಎಲ್ಲ ಡಾರ್ಮೆಕ್ಸ್ ಹಚ್ಚೋದು ಅದೆಲ್ಲ ಅದ ಸೇಮ್ ಬರ್ತೈತ್ರಿ. ಮುಂದೆ ಔಷಧ ಕಮ್ಮ, ಲೇಬರ್ ಕಮ್ಮಿ ಚಾರ್ಜ್ ರೀ, ಹಿಂಗಾಗಿ ನಮಗ ಅದ ಲಾಭ ಅನ್ಸಕ್ತೈತಿ ಸರ್. ಈ ಕಪ್ಪು ದ್ರಾಕ್ಷಿ ಬೆಳೆದಕ್ಕಿಂತ ಮೊದ್ಲ ಇದ್ರ ಬಗ್ಗೆ ಏನಾದ್ರೂ ತಿಳ್ಕೊಂಡು ಟ್ರೈನಿಂಗ್ ತಗೊಂಡು ಇಂಥದ್ದೇನಾದ್ರೂ ಮಾಡಿರ್ತಾವ? ಏನಿಲ್ಲ ಸರ್, ಬಬಲೇಶ್ವರದವ್ರು ಕೊಕ್ರೆ ಸಾಹೇಬ್ ಅಂತೇಳಿ ನಮ್ಮಲ್ಲಿ ಒಂದ್ ಜಾಗ ಹಿಡಿದು ಮಾಡ್ಯಾರ್ರಿ ಸರ್. ಅವ್ರ ಅಭಿಪ್ರಾಯ ಮೇಲೆ ಮಾಡಿದಿವ್ರಿ. ಹಂಗ ಅವ್ರು ಏನ್ ನಮ್ಗೇನು ಟ್ರೈನಿಂಗ್ ಕೊಟ್ಟಿಲ್ಲ, ಏನಿಲ್ಲ ರೀ, ಹಚ್ಚೋದು ಅಟ್ಟಿಂಗ್ ಬೆಳೆಸೋದ ತಿಳಿದ್ರಿ. ಆ ಪ್ರಕಾರ ನಾವು ಹಚ್ಚಿ ನಮ್ಮ ಸ್ವತಃ ಸ್ಯಾಣಿತನದಿಂದ ಮಾಡಿ ಮಾಡ್ಕೋತ ಹೊಂಟಿವಿ ಸರ್. ಔಷಧ ಈಗೇನ್ ಎಲ್ಲ ತರ ಯಾವ ದೊಡ್ಡದ ಏನ್ ಹಾಕತ್ತೆ ಅನ್ನೋದು ನಮಗೂ ಮಾಹಿತಿ ಇರ್ತೈತ್ರಿ. ಅದ್ರ ಅದ್ರ ಪ್ರಕಾರ ನಾವು ಮಾಡ್ಕೋತ ಹೊಂಟಿವಿ ಸರ್. ಅದೇನ್ ಯಾರನ್ನು ಏನ್ ಟ್ರೈನಿಂಗ್ ಮಾಡಿಲ್ಲ, ನಾವು ಎಲ್ಲಿ ಹೋಗಿಲ್ಲ, ಏನಿಲ್ಲ, ಇಲ್ಲ ಸ್ವಂತ ಮಾಡಿ ಸರ್. ಎಲ್ಲ ದ್ರಾಕ್ಷಿಯನ್ನ ನೀವು ಕಂಪನಿಗೆ ಕೊಡ್ತೀರಿ, ಹೊರಗೆ ಮಾರಾಟ ಮಾಡೋದಿಲ್ಲ? ಇಲ್ಲ ಸರ್, ಹೊರಗೆ ಯಾರು ತೋಳಲ್ಲ ಸರ್. ಅದನ್ನ ಅದು ವೈನ್ ಕತ್ತ ಹೋಗಿದ್ರೆ ಮತ್ತೆ ಎಲ್ಲಿ ತೋಳನ್, ಮತ್ತೆ ಈ ಕಂಪ್ನಿಯವ್ರ ಬಿಟ್ಟು ಮತ್ತೊಂದು ಕಂಪ್ನಿಯವ್ರ ತಗೋಬೇಕ್ರಿ. ನಮ್ಗೆ ಇವ್ರು ಒಳ್ಳೆ ಅನಿಸ್ ಅಂದ್ರೆ ಇಲ್ಲೇ ಕೊಡಕತ್ತೀವ್ರಿ, ನಾವು ಕಾಯಂ ಕೊಡ್ತೀವ್ರಿ. ಅದು ಅಗ್ರಿಮೆಂಟ್ ಅತ್ ಮಾಡ್ಕೋತಾರ ಸರ್. ಅಗ್ರಿಮೆಂಟ್ ಅತ್ ಮಾಡ್ಕೊಂಡಾಗ ಮೊದಲು ನಮ್ ತ್ವಾಡೆ ಅತ್ತೇಳಿ ಹಂಗ ಓದ್ತಿವಳತ್ತನ ಬಿಟ್ರಿ. ಈಗೂ ಅಗ್ರಿಮೆಂಟ್ ಅನ್ನ ಇಲ್ರಿ, ನಿಮ್ ಪಡ 2-3 ವರ್ಷ ಇದ್ದಾಗಿಂದ ಆರು ಮಾಡ್ಕೋತಿದ್ವಿ, ನಿಮ್ ಪಡ 10-12 ವರ್ಷ ಆಗೈತಿ, ಇನ್ನ ಮಾಲ್ ಕಮ್ ಆಕತಿ, ಅಗ್ರಿಮೆಂಟ್ ಬ್ಯಾಡ ಅನ್ನೋ ಲೆಕ್ಕಕ್ಕೆ ಬಂದ್ರಿ ಅವರು. ನಿಮ್ ಮಾಲ್ ತಗೋತೀವ್ರಿ, ಹೆಚ್ಚು ರೇಟ್ ಅದ ಹೆಚ್ಚು ತಗೋತೀವಿ, ಕಮ್ ರೇಟ್ ಅದ ಕಮ್ ತಗೋತೀವಿ, ಹಂಗೇನ್ ಮಾಡೋದು ಬ್ಯಾಡನ ನಾವು ಹಂಗ ಅದನ್ ಮೇಲೆ ಹೊಂಟಿವ್ರಿ ಸರ್. ಏನೇನು ಇಳುವರಿ ಮತ್ತ ಏನೇನು ಆದಾಯ ನಿಮಗೆ ಬೀಳ್ತದಂತೀರಿ? 1 ಎಕರೆಕ 5-6 ಟನ್ ಬೀಳ್ತೈತ್ರಿ, ಅದು 60 ಬೀಳ್ತೈತಿ, 70 ರೇಟ್ ಬೀಳ್ತೈತ್ರಿ ನಮಗ. ಅದ್ರ ಮೇಲೆ ನಮಗ ಇದು ಆಗತ್ತೆ. ಈಗ ಒಂದ್ 10 ಟನ್ಗೆ 70 ಅಂದ್ರೆ 7 ಲಕ್ಷ ರೂಪಾಯಿ ಆಗತ್ತೆ. ಅದೇ 70 ರಂಗ ರೇಟ್ ಹಿಡಿದ್ರು, 50 ರಂಗ್ರೆ 5 ಲಕ್ಷ ಹಿಂಗ ರೇಟ್. ಅದು ಹೆಂಗ ಆಗತ್ತೆ ಅದ್ರ ಮೇಲೆ ಇಂಪೋರ್ಮೆಂಟ್ ಆಗತ್ರಿ. ಮತ್ತೆ ಇನ್ನೂ ಕಾಯ್ದು ಅವ್ ಹೆಚ್ಚಿಗೆ ಕಾಯಿ ಹಿಡಿಸ್ತಾನ್ರಿ, ಹೆಚ್ಚಿಗೆ ಮೊಣಕ್ ಮೊಡ್ ಖರ್ಚು ಹೆಚ್ಚರಿ, ಅದರಿಂದ ಅದ್ ಖರ್ಚಿನಿಂದ ಮಾಲ್ ಹೆಚ್ಚು ಅನಸ್ತೈತ್ರಿ. ಅದ್ರ ಹಿಂದ್ ಖರ್ಚು ಕಾಣಂಗಿಲ್ಲ ಸರ್. ತಿನ್ನೂ ಕಾಯ್ದು ಮಾಡಿದ ಔಷಧ ಅದನ್ನೆಲ್ಲ ಲೆಕ್ಕ ತೆಗೆದ್ರೆ ಇದರಟ್ಟೆ ಬಿಡ ಸರ್. ನೀವು ಈಟ ಯಾಕಂದ್ರೆ ಕಂಡಾಪ್ಟ್ ಮಾಲ್ ತೆಗಿರತ್ತಾರೆ ಸರ್, ತೆಗೆದ್ರೆ ಅದ ಹಿಂದ್ ಖರ್ಚು ಮಾಡ. ಈಗ ನಾವು ಮೊಣಕ್ ಮಾಡ್ಬೇಕಾದ್ರೆ ಈಗ ಕಂಡಾಪ್ಟ್ ಖರ್ಚರಿ, ಅದು ಲೇಬರ್ ಅವನು ಇದು ಹಾಕು, ರ್ಯಾಕಿಗೆ ಹಾಕ್ಬೇಕು, ತಿರ್ಕಸ್ಬೇಕು, ಎಲ್ಲ ಅದು ಮೊಣಕ್ ತಯಾರಾಗಬೇಕಾದ್ರೆ ಮೊದಲು ಎಟ್ ನಾವು ಖರ್ಚು ಹಚ್ಚಿ ಕಾಯಿ ಬೆಳೆಸಿರ್ತೀವ್ರಿ, ಅಟ್ ಅದು ಈಗ ಬರ್ತೈತ್ರಿ. ಇದ್ರದ್ದು ಏನಿಲ್ಲ ಸರ್, ರುಚಿ ಶುಗರ್ ನೋಡ್ತಾರ್ರಿ, 22-23 ಪಾಯಿಂಟ್ ಬರ್ತಾನ ಚಟ್ನಿ ಹೇಳ್ಬಿಡ್ತಾರೆ ಇಂಥ ಡೇಟಿಂಗ್ ಮಾಡೋದು ಅಂತೇಳಿ. ಅವತ್ತು ನಾವು ಮಾಡಿ ಗಾಡಿ ಕೊಟ್ಟು ಬಿಡಿದ್ರು ಸರ್, ನಮ್ಮ ಕಾಟ ಮನೆಗೆ ಬರ್ತೈತಿ, ಅದ್ರ ಮೇಲೆ ಪೇಮೆಂಟ್ ರೀ. ಇದೇನು ನಮಗೆ ತೊಂದ್ರೆ ಅನಿಸಿಲ್ರಿ ಸರ್. ಅದು ಇಳುವರಿ ಹಚ್ಚು ಕಾಣ್ಬೋದ್ರಿ ಹೊರಗೆ ನೋಡಕ್ಕೆ, ಹಿಂದೆ ಅದ್ರ ಖರ್ಚು ತೆಗೆದ್ರೆ ಇದ್ರ ಸೇಮ್ ಬಿಡ್ತೈತಿ ಸರ್. ಮತ್ತೆ ಅದಕ್ಕೆ ಹಾಕೋದು ಹೊಟ್ಟಿಗೆ ಪ್ರತಿ ವರ್ಷ ತಿಪ್ಪಿಗೊಬ್ರು ಬೇಕು ಸರ್. ಅದಕ್ಕೆ ಇದಕ್ಕೆ ಬರ್ಲಿಕ್ಕೂ ನೇಡ್ರಿ ಸರ್. ಏನೋ ನಾವು ಇದು DAP ಯಾವ್ದಾರು ಸಾವಯವಕ್ಕೆ ಯಾವ ಗೊಬ್ಬರ ಹಾಕಿದ್ರು ಸರ್, ಅದ್ರ ಮೇಲೆ ಕಾಯಿತಿರ್ತೈತಿ. ಅದ ಹಂಗಿಲ್ರಿ, ತಿಪ್ಪಿ ಗೊಬ್ಬರ ಹಾಕ್ಲಿ ಆ ವರ್ಷ ಕಾಯಿನ ಆಗುದಿಲ್ರಿ, ಕಮ್ ಆಗಿಬಿಡತ್ತಿ. ಅದಕ್ಕೆ ಇಳುವರಿ ಕಮ್ ಆಕತ್ರಿ. ಅದಕ್ಕೆ ಬಹಳ ಮೇಯಿಸ್ಬೇಕ್ರಿ, ಬಹಳ ಮೇಯಿಸಿದಾಗ ಕಾಯಿ ಕೊಡ್ತೈತ್ರಿ. ಇಲ್ಲಿ ಅಂದ್ರೆ ನಾವು ಹಾಕೋದು ಅಷ್ಟು ಮಾಡಿದ್ರೆ ರಾಸ್ತ ಆಗುದಿಲ್ರಿ. ಇದಕ್ಕೆ ನಾವು ಕಮ್ ಹಾಕಿದ್ರು ಬರಟ್ಟು ಬರತ್ತೆ ಸರ್. ಅದಕ್ಕಾಗಿ ನಮಗೆ ಇದು ಅನಿಸಿ ಇದನ್ನ ಮಾಡಿವ್ರಿ. ಈಗ ಒಂದೇ ಕಂಪನಿಯನ್ನ ನೀವು ಬಹಳ ದಿವಸದಿಂದ ನೆಚ್ಚಿಕೊಂಡಿರಿ, ಬೇರೆ ಕಡೆ ಎಲ್ಲಾರೆ ಮಾರ್ಕೆಟ್ ಮಾಡಬೇಕು ಅಂತ ಹೇಳಿ ಏನಾದ್ರೂ ಅಧ್ಯಯನ ಮಾಡಿರ ಹೆಂಗಂತ? ಇನ್ನೇನ್ ಮಾಡಿಲ್ಲ ಸರ್, ನಮಗ್ ಚಲೋ ಅನಿಸಿಲ್ಲೇ ಕೊಡಕತ್ತೀವ್ರಿ. ಇನ್ನು ಇವ್ರಿಗೆ 10 ರೂಪಾಯಿ ಹೆಚ್ಚಿಗೆ ಬಿಡಿದ್ರು ಕೊಡ್ಬೋದು ಸರ್. ಈ ವರ್ಷ ಹೋಗಿ ಬಂದ್ ಮುಂದಿಂಗ್ ನಾವು ಮಾಲ ಇದು ಆಕೈತಪ್ಪ, ನಿಮ್ ಮಾತ್ ಬೇರೆ ಕೊಡ್ರಿ ಅಂದ್ರೆ ಮಾತು ಹುಡುಕ್ಯಾರ ಯಾರು ಹಚ್ಚಿಕೊಳ್ಳಂಗಿಲ್ಲ ಸರ್. ನಾವು 1-10 ರೂಪಾಯಿ ಸೈ ಅಲ್ಲಿ ತುಟ್ಟಿ ಅಲ್ಲಿ ಕೊಟ್ಟಿವ್ ಅಂದ್ರಿ, ನಮ್ಮ ಮಾಲ್ ಯಾವಾಗಾದ್ರೂ ಬಂದ್ ಆರ್ತಾರ ಸರ್, ರಾತ್ರಿಯಾಗ ಹೋಗ್ತಾರ ಧೈರ್ಯ ಇರ್ತದೆ ಸರ್. ಅಗ್ರಿಮೆಂಟ್ ಅಂದ್ರೆ ಏನೂ ಚಿಂತಿಲ್ರಿ, ನಾವ್ ಹೆಂಗ್ ಬೆಳೆದ್ರು ಹೋಗ್ತಾರೆ. ಅಗ್ರಿಮೆಂಟ್ ಇರ್ಲಿಕ್ಕಂದ್ರೆ ನಾವು ಸ್ವಲ್ಪ ಒಬ್ಬರು ಗಟ್ಟಿ ಹಂಗೆ ಹಾಕೊಂಡ್ರೆ ನಮಗ್ ಮೆಸ್ತಾರೆ. ಏ ಈ ವರ್ಷ 10 ರೂಪಾಯಿ ಏನ್ ಸಿಕ್ತು ಕೊಟ್ಟಿವು, ಮರು ವರ್ಷ ನಮ್ಮ ಮಾಲ್ ವಾಲೆ ಅಂದ್ರೆ ಇವ್ ಬಂದ್ ಅದಕ್ಕೆ ಕಮ್ ಕೇಳಕತ್ತಾನ್ರಿ. ಅದಕ್ಕಾಗಿ ಅವ್ ಅಂದಂಗ್ ಕೊಟ್ಟು ನಾವ್ ಅಲ್ಲೇ ಇದು ಮಾಡ್ತಾರೆ. ಇದಕ್ಕಾಗಿ ನಮ್ಗ ಪಾಡ ಅನ್ಸೈತ್ರಿ. ಕೊಡ್ಬೋದ್ರಿ ಅವ್ ಏಕ್ದಮ್ ಬಂದೆ ಅವ್ 50 ಅಂದ್ರೆ ನಾ 60 ಕೊಡ್ತಾನೆ 70 ಕೊಡ್ತಾನೆ, ಇದೊಂದ್ ವರ್ಷ ಅನ್ಬೋದ್ರಿ ಮಾಲ್ ಕಮ್ ಮಿಸ್ ಸಂಬಂಧ. ಮುಂದಿನ ಕಾವು ಮಾಲ ಬಾಳ ಆತ್ನಾರ ವಾಲ್ಯ ಅಂದ್ರೆ ನೀವು ಇಕ್ಕಟ್ 20 ಕೇಳಕತ್ತಾನ್ರಿ. ಅದಕ್ಕೆ ಬ್ಯಾಡ, ನಮ್ಗೆ ಏನೊಂದ್ ರೇಟ್ ಅವ್ರು ಕೊಡ್ತಾರ ಆ ರೇಟಿನ ಮೇಲೆ ನಾವು ಕೊಡ್ತೀವಿ ಸರ್. ಈ ಊರೊಳಗಾಗ್ಲಿ ಅಥವಾ ಸುತ್ತಮುತ್ತಲಾಗ್ಲಿ ಕಪ್ಪು ದ್ರಾಕ್ಷಿ ನೀವ್ ಒಬ್ರೆ ಬೆಳೀತಿದ್ರ ಅಥವಾ ಬೇರೆ ಯಾರಾದ್ರೂ ಬೆಳೀತಾ ಇದ್ದಾರ? ನಮ್ಮ ಊರಾಗ ಇನ್ನೊಬ್ಬರದಾರ ಸರ್, ಕೊಕ್ರಿ ಅತ್ತೇನ್ ಅಂದಿವ್ರಿ, ಅವರೊಬ್ರಿ, ನಾವೊಬ್ರು ಅಟ್ಟರಿ. ನಮ್ಮಲ್ಲಿ ಯಾವ ಇಲ್ರಿ, ಅವ್ರ ಬಬಲೇಶ್ವರದವ್ರಿ, ನಮ್ಮಲ್ಲಿ ಬಂದ್ ಜಮೀನ್ ಇಡ್ದಾರ. ಅವ್ರ ಮಾಹಿತಿಯಿಂದ ಹಚ್ಚಿವ್ರೆ ಹಚ್ಚುದ ಅಟ್ಟ ಆತ್ರಿ. ನಮ್ ನಾವ ಸ್ವಂತ ನಾವ್ ಮಾಡ್ತೀವ್ರಿ, ಅವ್ರೇನ್ ಮಾಹಿತಿ ಹೇಳಿಲ್ಲ ಏನಿಲ್ರಿ. ಇಂತ ಡೇಟಿಗೆ ಹಚ್ಚುದು ಇಂಥ ಡೇಟಿಗೆ ಕಣ್ ಕಟ್ಟುದ ಅಂತ ಹೇಳ್ಬಿಟ್ರಿ, ಅದ್ರ ಮ್ಯಾಲ ನಾವ್ ಹಂಗ ಇದು ಮಾಡ್ಕೊತ ನಾವು ಬಂದೇವ್ರಿ. ಅಂದ್ರ ಅವ್ರ ನಮ್ಮ ಊರಾಗ ಅಂದ್ರೆ ವ್ಯಾಡ್ಯ ಪಡಾರಿ, ಮತ್ತೆ ಬೇರೆ ಕಡೆ ಅದಾವ್ರಿ, ನಮ್ಮಲ್ಲಿ ವ್ಯಾಡ್ಯ ಪಡಾರಿ. ಈಗ ನಿಮಗ ಚಾಟ್ನಿ ಮಾಡಂತವ್ರು, ಕಣ್ಣು ಕಟ್ಟಂತವ್ರು, ಏನು ಕೌಶಲ್ಯ ಇರುವಂತಹ ಒಂದೇನು ಕೂಲಿ ಆಳುಗಳು ಬೇಕು, ಎಲ್ಲರೂ ಸಮಯಕ್ಕೆ ಸರಿಯಾಗಿ ಸಿಗ್ತಾರಂತೀರಿ? ಸಿಗ್ತಾರೆ ಸರ್, ಸಿಗ್ತಾರೆ. ಅಡ್ವಾನ್ಸ್ ಹೇಳ್ಬೇಕು ಸರ್, ನಾವು ನಾಳೆ ಮಾಡ್ತೀವಿ ಇಂದ ಬಾ ಅಂದ್ರೆ ಬರಂಗಿಲ್ಲ ಸರ್. ಅವ್ರು ಅಡ್ವಾನ್ಸ್ ಹೇಳಿ ಇಂಥದ್ ನಿಮ್ಗೆ ರೇಟ್ ಬಗೆಹರಿಸಿ ನಾವ್ ಹಿಂಗ್ ಬರ್ಬೇಕಂದ್ರೆ ಬರ್ತಾರೆ. ಅವರು ಬೀಜಿ ಬಾಳಕತ್ ಸರ್, ಒಮ್ಮೆ ಬಂದ್ಬಿಡ್ತಾವಲ್ರಿ ಕಣ್ಣು ಕಟ್ಟು, ಅದು ಒಮ್ಮೆ ರೀ ಚಾಟ್ನಿನೂ ಒಮ್ಮೆ ಬಂದ್ಬಿಡ್ತಾವ. ಆ ಹೊತ್ತಿನ್ಯಾಗ ಲೇಬರ್ ಸಿಗಂಗಿಲ್ರಿ, ಪಡ ಇರ್ತಾವ್ರಿ 10 ಎಕರೆ 20 ಎಕರೆ ಒತ್ತಾಟೆ. ನಾವ್ ಇಂದ ಡೇಟ್ ನೀವು ಮಾಡದ್ ಕಂಪ್ನಿಯವ್ರು ಕೊಟ್ಟಿರ್ಲಿ ಅವ್ರಿ, ಅವ್ರ ಮುಂದ ಆ ಪಡ ಮುಗ್ದಾಗ ಇಲ್ಲಿ ಬರೋರಿ. ಹಿಂಗಾಗಿ ಒಂದಿಟ್ಟು 4 ದಿನ ಹೆಚ್ಚಕ ನಡೆದಿ ಸರ್, ಅಲ್ಲಿ ತನಕ ತಡ್ಕೊಂಡು ಅವ್ರ ಮುಗಿಯನ ಕರ್ಕೊಂಡು ಮಾಡ್ತೀರಿ ಸರ್. ಈ ನಮ್ಮ ಬಿಳಿ ದ್ರಾಕ್ಷಿಗೆ ಮತ್ತೆ ಕಪ್ಪು ದ್ರಾಕ್ಷಿಗೆ ವ್ಯತ್ಯಾಸ ಹೇಳಿದ್ರಿ ನೀವು, ಬಹಳ ಸೋಯ್ ಆಗ್ತದೆ ಇದು ಕಪ್ಪು ದ್ರಾಕ್ಷಿ ಬೆಳೆಸುವಂತದ್ದು ಅಂತ ಹೇಳಿ. ಇದನ್ನ ನೋಡಿಕೊಂಡು ನಿಮ್ಮ ಏನು ನೀವು ಬೆಳೆದಂತಹ ಒಂದು ದ್ರಾಕ್ಷಿಯನ್ನು ನೋಡಿಕೊಂಡು ಇದಕ್ಕೆ ಹೆಂಗ ರೇಟ್ ಬರ್ತಾ ಇದೆ, ನೀವು ಮಾರಾಟ ಮಾಡ್ತಾ ಇದ್ದೀರಿ, ಇದನ್ನ ನೋಡ್ಕೊಂಡು ಮತ್ತೆ ಯಾರಾದ್ರೂ ದ್ರಾಕ್ಷಿ ಹಾಕ್ತೀನಿ ಅಂತ ಹೇಳಿ ಬಂದಾರ? ಇಲ್ಲಿ ಬಿದ್ರಿಯವರು ನಮ್ ಸಂಬಂಧಿಕರಿ, ಅವ್ರು ನಮ್ ನೋಡೆ ಹೋಗಿ ಮಾಡ್ಯಾನ್ರಿ, 4-5 ಎಕರೆ ಮಾಡಿದ್ರು, ಚಲೋ ಅನ್ಸೈತ್ರಿ ಅವ್ಗು. ಚಲೋ ಮಾಡಿದ್ರಪ್ಪ, ನಮ್ಮ ಗಿಡ ಇದು ಅದ ಬಿದ್ರ ತಂದು ಸಹಿತ ಅವ್ಗ ನಾವು ಕೊಟ್ಟಿವ್ರಿ ಬೀಗರಿಗೆ ಹಚ್ಚಿ, ಅವ್ರು ಚಲೋ ಮಾಡ್ಯಾನ್ರಿ ಅವನು. ಈಗ ಅವಂದು ನಮ್ಮ ಕಂಪ್ನಿಗೆ ಹೋಗತ್ರಿ, ಅವಂದು ಚಲೋ ಆಗೈತ್ರಿ, ಅದನ್ನು ಅದನ್ನ ಮಾಡಿದ್ರಿ ಅವನು. ತಿನ್ನುಕಾಯ್ದ್ರ ಮಾಡಿ ಮನ್ಯಾಗ ಜೋಡಾಳ ಇರ್ಬೇಕು ಸರ್, ಬಾಳ ದುಡಿಯವ್ರು ಇರ್ಬೇಕ್ರಿ, ಅಂದ್ರ ಲಾಭ ಆಕತ್ರಿ. ಎಲ್ಲ ನಾವು ಲೇಬರ್ ಮೇಲೆ ಮಾಡ್ನೇವ ಅಂದ್ರೆ ಅದು ಉಳಿಯಂಗಿಲ್ಲ ಸರ್ ಎಲ್ಲ. ಇದಕ್ಕಾಗಿ ಇದಕ್ಕೆ ನಮಗೆ ಕಬ್ ಇದ್ದಂಗೆ ನೋಡ್ಸಿದ್ರೆ ಒಂದಿಟ್ಟು ಗೊಬ್ಬರ ಹೆಚ್ಚು ಕಾಯಕತ್ರಿ, ಗೊಬ್ಬರ ಕಮ್ಮ ಆಕತಿ, ಅದ್ರಗತ್ತೆ ಲಾಸ್ ತೋರ್ಸಂಗಿಲ್ಲ. ಈ ಮತ್ತೆ ನಿಸರ್ಗ ಇದು ಮಳಿದು ಪಳಿದು ಅದೆಲ್ಲ ಪಿಕ್ಕಿಗೆ ತಟ್ಟುದರಿ, ತಿನ್ನುಕಾಯಿಗೆ ತಟ್ಟುದ, ಇದಕ್ಕೂ ತಟ್ಟುದರಿ. ಅದು ನಮ್ಮ ಹಣಿ ಬರ ಸರ್, ಈ ವರ್ಷ ಒಂದ 4 ದಿನ ಪರ್ಕ್ ಸರ್, 4 ದಿನ ಹಿಂದಾದು ಪಡ ಸತ್ಯನಾಸದು ರೀ, ನಮ್ಮ ಮುಂದಾದು ಜ್ವಾಳದ ಕಳಟ್ ಕಾಳದು ಕಡೆಕಾಯಿ ಬಿಟ್ಟು ರೀ, ಹೂ ಇದ್ದು ಒಟ್ಟು ಕತ್ತರಿಸಿ ಬಿದ್ದವ್ರಿ. ಅದಕ್ಕೆ ನಿಸರ್ಗ ಅವ್ರವ್ರ ಹಣಿ ಬರ ಸರ್. ಅದು ಈಗ ಹಣ್ಣಾಗಿರ್ತದೆ ಸರ್, ಈಗ ಹಣ್ಣಾಗಿ ನಾವು ಶುಗರ್ ಬಂದ್ಬಿಟ್ಟೈತ್ರಿ ಸರ್, 4 ಚಟ್ನಿ ಐತ್ರಿ ನಮ್ಮ ಪಡ. ಒಂದು ಗಡುಗ ಮಿಂಚ ಮಳಿ ಆತಂದ್ರಿ ವರ್ಸ್ ಮಾಡಿ ದೊಡ್ಡ ಹಾನಿ ಆಗ ಸರ್. ಅದ್ ನಿಸರ್ಗ ದೇವ್ರ ಕಾಪಾಡೋದ್ರಿ, ಅದನ್ನ ಆ ದೇವ್ರ ಮೇಲೆ ಡಿಪೆಂಡ್ ರೀ. ಮತ್ ಇದನ್ ಮಾಡುವ ಧೈರ್ಯದವನು ಬೇಕು ಸರ್, ಒಂದ್ ವರ್ಷ ಲಾಸ್ ಆದ್ರೂ ತಡ್ಕೊಳಂತ ಶಕ್ತಿ ಇರ್ಬೇಕ್ರಿ ಅವರಲ್ಲಿ. ಇಲ್ಲ ನಾವು ಹಚ್ಚಿ ಅದ್ರ ಮೇಲೆ ಡಿಪೆಂಡ್ ಆದೀವಿ ಅಂದ್ರೆ ಬಹಳ ಇಫೆಕ್ಟ್ ಐತ್ರಿ. ಒಮ್ಮೆ ಹೊಡೆದ್ ಬೀಳುದ ಸರ್, ಈಗ ಹೂ ಇಡ್ಸಿರ್ತೀವ್ರಿ, ಈ ಹೂ ಸತ್ ಹೋದ್ರೆ ಮತ್ ಮುಂದ್ ಮರೆ ವರ್ಷ ಹೂ ಬಿಟ್ಟು ಕಾಯಾಗುತ್ತಾನ, ಇಲ್ಲಿ ಏನು ಇಲ್ಲಲ್ರಿ, ಬಂದಲ್ರಿ. ಅದೇನ್ ನೋಡು ಮತ್ತೊಂದು ಗೊಬ್ಬರ ಹಾಕಿ ಬೆಳೆಸ್ತಾನೆ ನನಗೆ, ಅದಕ್ಕೊಂದು ಡೇಟಿನ ಮೇಲೆ ಇರ್ತೈತ್ರಿ. ಹಿಂಗಾಗಿ ಅದಕ್ಕೆ ದ್ರಾಕ್ಷಿ ಹಚ್ಚಿದವ ಹಿಂದ ಅಮೌಂಟ್ ಪೆಂಡಿಂಗ್ ಇರ್ಬೇಕ್ರಿ, ಧೈರ್ಯನೂ ಬೇಕ್ರಿ. ರಾಕಿದ್ದೊಬ್ಬ ಧೈರ್ಯ ಇರಂಗಿಲ್ರಿ, ಎಷ್ಟೋ ರೈತರು ಇದು ಆಗಾಗ ಒಂದು ಇದು ಆಗ್ಬಿಟ್ಟಾರ್ರಿ, ಅದಕ್ಕೆ ಎದಿವಾಡ್ಕರ್ ಇದ್ದವ್ರು ಜೀವ ಹಾನಿ ಮಾಡ್ಕೊಂಡ್ಬಿಟ್ಟಾರ್ರಿ. ಹಂಗ ಆ ಪರಿಸ್ಥಿತಿ ಒಳಗೆ ಬರ್ತಾವ್ರಿ, ಅದು ದ್ರಾಕ್ಷಿ ಹಚ್ಚಿದವ್ ಧೈರ್ಯದ ಆಟ್ರಿ, ಧೈರ್ಯದವ. ಅದಕ್ಕೆ ಏನು ಬಂದರೂ ತಡ್ಕೊಳ್ಳೋ ಶಕ್ತಿ ಇರ್ಬೇಕ್ರಿ ಅವಾಗ, ಅಂದ್ರೆ ಅವಂಗೊಂದು ಬೆಲೆ ಸಿಗ್ತೈತ್ರಿ. ಈಗ ನಾವು ಹಚ್ಚಿ ಇವತ್ತು ಮತ್ತೊಬ್ರು ಹಚ್ಚಿ ಅವ್ ನಡುವೆ ಕಾಯಾಗ್ಲಾರ ಪಡ ಅಡ್ಯೋಗ್ದಾರ ಎಷ್ಟೋ ಮಂದಿ. ಹಂಗಾರಿ ಅದಕ್ಕೊಂದು ಧೈರ್ಯ ಬೇಕ್ರಿ, ಅದಕ್ಕೊಂದು ಮಾಡೋದು ಥರ ಬೇಕ್ರಿ ಅಂದ್ರೆ ಆಕೈತಿ ಸರ್. ದ್ರಾಕ್ಷಿ ಅಲ್ಲದೆ ಮತ್ತೆ ಏನೇನು ಬೆಳೀತಾ ಇದ್ರಿ ನೀವು? ಮತ್ತೆ ಕಬ್ ಮಾಡಿವ್ರಿ ಸರ್, ಕಬ್ ಮಾಡಿವು. ಮತ್ತೆ ನಾವು ಅದ್ರ ಕೂಡ ಹೈನುಗಾರಿಕೆ ಮಾಡಿವ್ರಿ. ನಾವು ಹೈನುಗಾರಿಕೆ ಮಾಡಿ ಸಂಕೋಲಾದಾಗ ಹೋಗಿ ಎಮ್ಮಿ ತಂದಿವ್ರಿ. ಹಂಗ ಸುಮ್ಮ ಅವ್ರ ಕೂಡ ಒಂದು ಮೇವು ಹಾಕೊಂಡು 3-10 ಪದ್ಧತಿ ಇಟ್ಟಿವ್ರಿ ಅವ್ಕೆ ಮೇವು ಹಾಕೋದು. ಅದ್ರ ಮೇಲೆ ಅವು ಏನು ನಮಗೆ ಒಂದು 2 ಎಕರೆ ಹೊಲದ ಉತ್ಪನ್ನ ಉತ್ಪನ್ನ ಕೊಡ್ತಾವ್ರಿ. ಅದ್ರ ಏನು ದಾವಂತಿಲ್ಲ ಸರ್, 3 ಹೊತ್ತು ಕೆಲಸ ಮಾಡ್ತಿವ್ರಿ ಅವ್ಕೆ. ಮುಂಜಾನೆ ಹೆಂಡಿ ಮಾಡಿ ಮೇವು ಹಾಕಿದೀವಿ ಅಂದ್ರಿ ಮುಸುರಿ ಇಟ್ಟೆ, ಹೊಳಿ ಮಧ್ಯಾಹ್ನಕ್ಕೆ ನೀರು ಕುಡಿಯಾಗ ಒಮ್ಮೆ ನೀರು ಕುಡ್ತಾವ್ರಿ, ಹೊಳಿ ಮತ್ತೆ ಸಂಜೆಕ್ಕೆ 3 ಹೊತ್ತು ಮೇವು ಹಾಕ್ತಿವ್ರಿ. ಅದರಿಂದ ಗೊಬ್ಬರ ಲಾಭ ರೀ, ಕರಮರಿ ಲಾಭ ರೀ, ಹೈನ್ ಲಾಭ ರೀ. ಅದನ್ನೆಲ್ಲ ಲೆಕ್ಕ ತೆಗೆದ್ರೆ ಒಂದು 2-4 ಎಕರೆ ಉತ್ಪನ್ನದಟ್ಟು ಉತ್ಪನ್ನ ಬರ್ತದೆ ಸರ್. ಹ್ಞೂ, ಗುದ್ದಾಟ ಮಾಡಿದಾರೆ ಸರ್. ಕರಮರಿ ಲಾಭ ರೀ, ಹೆಂಡ್ ಭಾಳ ಹೆಚ್ಚಿಂದಲ್ರಿ ಗೊಬ್ಬರ ರೀ. ಈಗ ನಮ್ಮ ಹೊಲಗಳಿಗೆ ನಮ್ಮ 10 ಎಕರೆ ಈಗ ತುಂಬಿ ಮತ್ತೆ ಎಲ್ಲಿ ಹಾಕೊಂಡು ಅನ್ನುವಾಗ ತಯಾರಾಯ್ತಾರೆ. ಅದು ಭಾಳ ಹೆಚ್ಚಿಂದ್ರಿ ಹೈನುಗಾರಿಕೆ ಒಳಗೆ. ಹೈನುಗಾರಿಕೆ ಒಳಗೂ ನಾನಾ ಥರ ಈ ಕುರಿ ಸಾಗಾಣಿಕೆ ಬಂದವ್ರಿ. ನಮಗೆ ಎಮ್ಮಿದ ಪಾಡ ಎಮ್ಮಿ ಮಾಡಿವ್ರಿ ಸರ್, ದ್ರಾಕ್ಷಿ ಕೂಡ ಎಮ್ಮಿ. ಉಳಿದ್ ಕಬ್ ಮಾಡ್ಕೊಂಡ್ಬಿಟ್ಟಿವ್ರಿ, ಕಬ್ಬಿಂದ ಏನಾದ ಹಂಗ ಒಂಥರ ಹಂಗ ಹೊಂಟ ಬಿಟ್ಟೈತಿ. ಹೈನುಗಾರಿಕೆ ದ್ರಾಕ್ಷಿಗೆ ಒತ್ತು ಕೊಟ್ಟ ಕೆಲಸ ಮಾಡ್ತೀವಿ ಸರ್. ಯಾವ ತಳಿ ಅದಾವ ನಿಮ್ಮಲ್ಲಿ ಹಿಂಡು ದನಗಳು? ಮುರಾದ್ ತಂದಿವ್ರಿ. ಅವು ಇಲ್ಲಿ ಎಲ್ಲಿ ತುಟ್ಟಕಾವತ್ತೇಳಿ ಸಾಂಕೋಲಾಕೋ ಈಗ ತಗೊಂಬಂದಿವ್ರಿ ಸರ್. ಅಲ್ಲಿ ತಗೊಂಬಂದಿವು ನಮ್ಗೆ ಚಲೋ ಹೊಂಟಾವ್ರಿ, ಹಿಂಡಾಕು ಚಲೋ ಅದಾವ್ರಿ, ಎಲ್ಲಕ್ಕೂ ಚಲೋ ರೀ. ಮತ್ತೆ ಹಿಂದೆ ಹೆಣ್ಮಕ್ಳು ಇಲ್ಲಿ ಗಂಡ್ಮಕ್ಳು ಇಲ್ಲಿ ಸಾತ್ ಮನುಷ್ಯ ಇದ್ದಂಗೆ ಸರ್. ಬಾತ್ ಮುಂದೆ ಆದ್ರೆ ಹಿಂದೆ ಬೆನ್ನತ್ತು ಅಂತ ತಳಿರಿ ಅದು ಎಮ್ ಎಟ್ಟು ಇದು ದಾನ್ಲಿ ಇಲ್ರಿ. ಹಿಂಡಾಕು ಹಂಗಾರಿ, ಮೇವು ತಿನ್ನಾಕು ಹಂಗಾರಿ, ಸಾಚ ಸಂಬಂಧ ಅಂತ ಚಲೋ ಹತ್ತಣ ಮಾಡಿವ್ರಿ, ನಮಗೆ ಚಲೋ ಅನಿಸೈತ್ರಿ. ಈಗ ಏನು ಹಾಲು ಉತ್ಪಾದನೆ ಆಗ್ತದೆ, ಎಷ್ಟು ಹಾಲು ಉತ್ಪಾದನೆ ಆಗ್ತದೆ, ಮತ್ತೆ ನೀವು ಎಲ್ಲಿ ಯಾರಿಗೆ ಹಾಕ್ತಾ ಇದ್ದೀರಿ? ನಾವು ಇಲ್ಲಿ ದೇವ್ರಗೆನ್ನೂರು ನಮ್ಮಲ್ಲಿ ಇದು ಇಲ್ರಿ, ಡೇರೆ ಇಲ್ಲ ಸರ್. ದೇವ್ರಗೆನ್ನೂರಿಗೆ ಹೋಗಿ ಹಾಕ್ತಿವ್ರಿ ಸರ್. ಅದು ನಮಗೆ ಪ್ಯಾಟ್ ಬಿದ್ದಂಗೆ ರೊಕ್ಕ ಹಾಕತ್ರಿ, ಅದು ಬೋನಸ್ ಬರ್ತೈತ್ರಿ. ನಾವು ಏನೋ ಇದು ಇದ್ದಾಗ ಒಬ್ಬ ಗೌಳಿಗೆನು ಬರ್ತಾನ್ರಿ, ಗೌಳಿಗೆ ಹಾಕ್ತಿವ್ರಿ ಲಾಸ್ ಆಗತ್ರಿ. ಯಾಕಂದ್ರೆ ರೇಟ್ ಕಮ್ಮಿ ತಗೋತಾನ್ರಿ, ಕಾಟ ಹೊಡುತ್ತಾನ, ಹಿಂಗಾಗಿ ಅದು ಕಮ್ಮ ಅಂದ್ರೆ ಇದಕ್ಕೆ ಕೊಟ್ಟದ ಸ್ವಲ್ಪ ಲಾಭ ಆಕತ್ರಿ. ನಮ್ಮ ದಿವಸಕ್ಕೆ 25-30 ಹಾಕಿವ್ರಿ, 3 ಎಮ್ಮೆ ರೀ, 2 ಹೊತ್ತು ಹಾಕ್ತಾರಿ. ಇದರ ಮೇಲೆ ಮಗ್ಲ ಆಕಳಿಂದ ಜವಾರಿ ಆಕಳದವ್ರಿ, ಅವನೇ ನಾವು ಮನೆಗೆ ಉಂತೀವ್ರಿ. ಈ ಎಮ್ಮಿ 4 ಎಮ್ಮಿ ಅದನ್ನ ಡೈರೆಕ್ಟ್ ಹಾಕ್ತಿವ್ರಿ ಸರ್. ಎಮ್ಮಿದು ಚಲೋ ಅನಿಸೈತ್ರಿ ನಮ್ಗೆ. ಅಂದ್ರೆ ಎರಡು ತರದ ಏನ್ ಮಾಡಿರಿ, ಕಾಲಾಗ ಕಾಂಕ್ರೀಟ್ ಮಾಡಿ ಅದ್ರ ಜ್ವಲ್ಗಳು ಎಲ್ಲ ತೊಳೆದಿದ್ದು, ಸಡ್ ತೊಳೆದಿದ್ದು, ಉಚ್ಚಿದ್ದು ಎಲ್ಲ ಹೋದ ತಿಪ್ಪಿಗೆ ಸ್ಟಾಕ್ ಹಾಕ ಸರ್. ಅಲ್ಲೊಂದು ಹಾಫ್ ಎಚ್ ಮೋಟರ್ ಇಂದ ಪೈಪ್ ಲೈನ್ ಕನೆಕ್ಷನ್ ಕೊಟ್ಟಿವ್ರಿ, ಕಬ್ಬಿಗೆ ಆತು ದ್ರಾಕ್ಷಿಗೆ ಆತು ಅದೆಲ್ಲ ಹೋಗ್ಬಿಡ್ತೈತ್ರಿ. ಅದು ಒಂದ ಲಾಭ ರೀ. ಅದಕ್ಕೆ ತೆರಿ ಹುಳ ಹುಳ ತಯಾರಕವ್ರಿ, ಆ ಹುಳ ತಯಾರಾಗಿ ಪೀಕ್ ನಾವು ಏನಾದ್ರೂ ತಪ್ಪಲಿ ಯಾವ್ದ ಗಿಡ ತಪ್ಪಲು ಬಡ್ಡಾಗ ಹೋಗಿ ಇನ್ನು ಸರಿಸಿ ನೋಡ್ರಿ, ಆ ಹುಳ ಇದ್ದೇ ಐತ್ರಿ. ಕಬ್ಬಿನ ಪಡ್ದಾಗ ಹೋಗಿ ಕೆದ್ರಿ ನೋಡ್ರಿ, ಹುಳ ಐತೆ. ಅದನ್ನೆಲ್ಲ ತಿಂದು ಮಣ್ಣು ಮಾಡಿ ಗೊಬ್ಬರ ಕೊಡುವ ತಾಕತ್ ಐತ್ರಿ. ಅದು ನಾವು ಬಾಳೆ ಹೆಚ್ಚಿನ ಸರ್, ಈಗ 4 ವರ್ಷದಿಂದ ಒಟ್ಟ ಪಡ್ದಾಗ ಹೋದ್ರೆ ಎಲ್ಲಿ ನೋಡ್ತೇವೆ ಅಲ್ಲಿ ಹುಳಾನ ರೀ, ಹಂಗೆ ತಯಾರಾಗಿತ್ತು. ಏನ್ ಹಾಕಿವಪ್ಪ ಇದಕ್ಕೆ ಇಟ್ಟು ಬೆಳಸಾಕು, ಕತ್ತಲು ಬಿದ್ದಿತ್ರಿ ಒಳಗೆ. ಓ ಮಳೆ ಅವಕಾಳ ಮಳಿ ಗಾಳಿ ಅಂದ ಮಣಿ ಬಾರಿ, ಪಡಾನ ಅರ್ಧ ಪಡ ಬೆತ್ತರಿ, ಹೊಟ್ಟು ಬೆಳೆದಿತ್ತು ಸರ್. ಅದಕ್ಕೇನು ಇಲ್ಲಿ ನೋಡ್ರಿ, ಹಾಫ್ ಎಚ್ ಪಿ ಮೋಟರ್ ಇದು ಎಂಜಲ್ ಬೆಳೆದದ್ದು, ಅದ ಕನೆಕ್ಷನ್ ಕೊಟ್ಟದ್ದು ಹಂಗೆ ಬೆಳೆದ್ಬಿಟ್ಟಿತ್ರಿ, ಭಾಳ ಬೆಳೆದೈತ್ರಿ. ಎಲ್ಲರೂ ಯಾವ ಗೊಬ್ಬರ ಹಾಕಿ ಯಾವ ಗೊಬ್ಬರ ಹಾಕಿ ಅಂದ್ರೆ, ನಾ ಏನೂ ಹಾಕಿಲ್ರಿ, ಡಿ ಎ ಪಿ ಇದು ಯೂರಿಯಾ ಇನ್ನೂ ಸ್ವಲ್ಪ ಹಾಕಿ ಪೊಟ್ಯಾಸ್ ಹಾಕಿದೀವ್ರಿ. ಅದ್ರ ಮೇಲೆ ಅದಕ್ಕಿಂತ ಹೆಚ್ಚು ಅದನ್ನ ಒಂದ್ ಪಾಲ್ ಹಾಕಿದ್ರೆ 2 ಪಾಲ್ ಇದನ್ನ ಬಿಡೋರು ನೀರಾಗಿ, ಮೋಟರ್ ಚಾಲು ಆಯ್ತು ಡ್ರಿಪ್ನಾಗ ಕನೆಕ್ಷನ್ ಕೊಟ್ಬಿಡೋರು. ಅದ್ರದಿಂದ ಬಾಳಿ ನಾಟ್ ನೇಟ್ ಬಂದಿತ್ತು, ಗಿಡ ವಜ್ಜಾಗಿ ಗಾಳಿಗೆ ಬಿದ್ದು ಬಿಡ್ತು ಸರ್. ಹಿಂಗಾಗಿ ನುಕ್ಸಾನ ಆದ್ರೂ ನಮ್ಗೆ ಅರ್ಧ ಪಡ ಇದ್ರು ಬರಿ ವರ್ಷ ಏಕ ಪಡ ಬತ್ತರಿ, ಮತ್ತೆ ಚಲೋ ಆತ್ರಿ. ಅದು ನಾವು ತೆಗೆದೇವ್ರಿ, ಈಗ ಅದನ್ನ 2 ವರ್ಷ ಇಟ್ಟ. ಈ ಕಬ್ಬಿಗೆ ಅದಾಯ್ತು ನೋಡ್ರಿ ಕನೆಕ್ಷನ್, ಈಗ ಮೋಟರ್ ಆಫ್ ಚೌಂಟ್ರಿ ಕಬ್ಬಿಗೆ ಚಾಲು ಐತ್ರಿ. ನಾವು ಅಟ್ಟಿದ್ದು ನಮಗ ಅದು ಅನಿಸೈತೆ, ನನ್ನದು ಅದು ಬಹಳ. ನೀರಾವರಿ ಹೆಂಗಾಗ್ತದೆ ನಿಮ್ಮಲ್ಲಿ? ಏನ್ ಬೋರಿನ ಮೇಲೆ ಐತ್ರಿ ಸರ್, ಕಿನಾಲ್ ಹೋಯ್ ಸರ್. ಕಿನಾಲ್ ನೀರು ತಳಗ ನಮ್ ಬಾಯಿನ್ಕೊಳ್ಳೋದವ್ರಿ, ಕಿನಾಲ್ ಹೋದವ್ರಿ. ಕಿನಾಲ್ ನೀರಿನ ನಮ್ಮ ಭೂಮಿಗೆ ಹಸುವಂಗಿಲ್ರಿ, ಅದು ನಮ್ಮಲ್ಲಿ ಕಿನಾಲ್ ಹಾಡಿ ಗುಮ್ಮಿಗೆ ನೀರು ಹೋದು ಮುಂದಿನ ಭೂಮಿಗೆ ಹೊಕ್ಕತ್ರಿ. ನಾವು ಪೈಪ್ ಲೈನ್ ಮಾಡಿ ಬೋರ ನಮ್ಗೆ ಚಲೋ ಆಗ್ಯಾವ್ರಿ ಸರ್. ಈಗ ಮೊನ್ನೆ ಒಂದು 15 ದಿನ ಮುಂದೆ ಬೋರ್ ಹಾಕಿನಿ, 15 HP ಮೋಟರ್ ನೀರು ಹೋಗ್ತೈತ್ರಿ ಬೋರ್. ಆ ನೀರನ್ನ ಎಲ್ಲ ಕಡೆ ಸಪ್ಲೈ ಹಾಕತ್ರಿ, 2 ಬೋರ್ ಅದಾವ್ರಿ ಸರ್. ಬಾ ಐತಿ, ನೀರಿನ ಅನುಕೂಲ ಭಾಳ ಐತಿ ಸರ್. ಏನ್ ನಮ್ ಕೆನಾಲ್ ಆತ್ರಿ, ನೀರಿನ ಬಾಳ ಅನುಕೂಲ. ಅಂದ್ರ ಕೆನಾಲ್ ಇರೋದ್ರಿಂದ ನಿಮ್ಮ ಬೋರ್ವೆಲ್ ಸಹಿತ ಅಂತರ್ಜಲದ ಮಟ್ಟ ಏನ್ ಹೆಚ್ಚಾಗಿದೆ, ಅದರಿಂದ ಕೂಡ ನಿಮ್ಗೆ ಅನುಕೂಲ ಆಗ್ಯದ ಅಂತೀರಿ? ಅದರಿಂದ ಸರ್, ಕೆನಾಲ್ ಆಗೋಕ್ಕಿಂತ ಮೊದಲು ನಮ್ಮ ಬೋರ್ಗಳು ಇದ್ರು ಸರ್, ಒಂದ್ 5 ನಿಮಿಷ ಹೋಗುದಿಲ್ಲ, 10 ನಿಮಿಷ ಬಂದಿರು ಕಟ್ ಮಾಡಿ ಮಾಡಿ ಹೋಗು ಸರ್. ಈಗ 15 HP ಮೋಟರ್ ಏಕ ಹೊಡ್ತಾವ್ರಿ, ಕಿನಾಲ್ ಪುಣ್ಯ ಸರ್ ನಮ್ಗೆ ಉಳಿದಕ್ಕಿಂತ. ಕಿನಾಲ ಬಹಳ ನಮ್ಮೂರಿಗೆ ಕಿನಾಲ್ ಬಂದಿಂದ ಇಟ್ಟು ಇಂಪ್ರೂವ್ ಆಗಿ ನಮ್ಮ ಎಲ್ಲಾ ರೈತರು ನಮ್ಮ ಇಲ್ಲಿ ಎಲ್ಲಾ ಪರಿಸ್ಥಿತಿ ಹಂಗಿದ್ದೂರಿ, ಏನ್ ಕಿನಾಲ್ ಆತ್ರಿ ಬಹಳ ಇಂಪ್ರೂವ್ ಆತ್ರಿ. ಇದು 1 ವರ್ಷದ ಮಾತಿದು, ಈಗ 15ನೇ ವರ್ಷ ಏನು ಚಾಲು ಐತ್ರಿ ಕಿನಾಲ್ ಬಂದ್ರಿ. ಅಂದ್ರೆ ಕಿನಾಲ್ ಆದ 5-6 ವರ್ಷ ಏನು ನಮ್ಗೇನು ಇಂಪ್ರೂವ್ ಆಗಿಲ್ರಿ. ನೀರ್ ಬರೋಣ ಮತ್ತೆ ಬೇಸಿಗೆ ಬಂದಾಗ್ರಿ, ಈಗ ಏನ್ 12 ತಿಂಗಳು ಆಗ್ಬಿಡಕತ್ತವ್ರು. 12 ತಿಂಗಳ ನೀರ ಭೂಮಿ ಒಳಗೆ ಅಂತರ್ಜಲ ಹೆಚ್ಚತ್ತಲ್ರಿ, ಬೋರ್ಗಳು ಹೆಚ್ಚಾದ್ರು ಕಾಯಂ ನೀವು ಉಳಿದು ಬಿಟ್ಟು. ಅವಾಗೊಂದ್ 5-6 ವರ್ಷ ಕಿನಾಲ್ ಬಂದ್ ಆತಿಲು, 4 ದಿನದಾಗ ಮತ್ ಬ್ಯಾಸಿಗೆ ಇದು ಆಗಿ ಬೋರ್ಗಳು ಬಂದಾಗಿ ಮತ್ತೆ ರನ್ನ ಆಗು ಸರ್. ಈಗ ಹಂಗಿಲ್ರಿ, ಈಗ ಕಾಯಂ 12 ತಿಂಗಳು ನಮಗ್ ಒಟ್ಟ ಮಳೆಗಾಲ ಇದ್ದಂಗ ನೋಡ್ರಿ. ಏನು ಹೊಳೆ ಸಾಲದವ್ರು ಹೆಂಗ ಹಣ ಆ ಪ್ರಕಾರ ದಿವ್ರಿ ಸರ್, 8 ತಿಂಗಳು ನೀರು ಬಿಡ್ತಾನ್ರಿ. ಅದರಿಂದ ನಮ್ಮ ಭೂಮಿಗೆ ಏನು ಇಫೆಕ್ಟ್ ಇಲ್ಲ, ಚಲೋ ಐತೆ ಸರ್. ಎಂದ್ ಬಂದೈತೆ ಅಂದ್ ಅನುಕೂಲ ಆಗೈತ್ರಿ. ನೀರನ್ನ ಕಾಳಜಿ ಪೂರ್ವಕವಾಗಿ ಉಪಯೋಗ ಮಾಡ್ಕೊಳ್ಬೇಕು. ಒಂದ್ ವೇಳೆ ಹೆಚ್ಚು ಕಡಿಮೆ ಮಾಡಿದೀವಿ ನಾವು ನೀರು ಉಪಯೋಗ ಮಾಡೋದಂತಂದ್ರ ಭೂಮಿ ಮೇಲೂ ಕೂಡ ಬಹಳಷ್ಟು ಪರಿಣಾಮಗಳಾಗ್ತಾವ, ಸವಳು ಜವಳು ಆಗುವಂತದ್ದಾಗ್ತದ. ಇದ್ರ ಬಗ್ಗೆ ನೀವು ಹೆಚ್ಚಿನ ಕಾಳಜಿ ತಗೊಳ್ತಾ ಇದ್ದೀರಿ, ನೀರು ಸರಿಯಾಗಿ ಬಳಕೆ ಮಾಡೋದ್ರ ಕಡೆ? ಹೌದು ಸರ್, ಸರಿಯಾಗಿ ಬಳಕೆ ಮಾಡ್ತೀವಿ ಸರ್. ಹಚ್ಚಿ ಎಲ್ಲಿರೋದವನ್ನ ಹೋಗಿ ಕೂತು ಅದು ನೀರು ಭೂಮಿ ಕೆಟ್ಟು, ನೀರು ವೇಸ್ಟ್ ರೀ, ನಮ್ಮ ಭೂಮಿನೂ ವೇಸ್ಟ್ ಆಗೈತಿ. ಅದು ಎಷ್ಟು ಪ್ರಮಾಣ ಬಿಡ್ಬೇಕು ಕಟ್ಟ ಮಾಡಿ ಬಿಡ್ತೀವಿ ಸರ್. ಅಂದ್ರೆ ಅದು ನಿಮ್ಮ ಭೂಮಿಗೆ ಚಲೋ ರೀ, ನಮಗೂ ಚಲೋ ರೀ. ಮತ್ತೆ ಹಂಗ ಚಾಲೋ ಮಾಡಿ ಹೊಳೆದಾಂಡೆ ಅವ್ರ ಗತೆ ಬಿಟ್ಟು ಅಂದ್ರೆ ಎಲ್ಲರ ಹಾದಿ ಎಲ್ಲಿ ಭೂಮಿ ಕೆಟ್ಟ ಸವಳ ಜವಳ ಆಗುತ್ತೆಕ್ ಸರ್ ಅದು ಆಯ್ತು ಕೆಡದೈತ್ರಿ ಹಂಗ ಮಾಡಲ್ಲ ಸರ್ ನಾವು ಮುಂದಿತ್ತು ಅದಕ್ಕೆ ಕೆಟ್ಟ ಪಾಲನೆ ಮಾಡ್ಬೇಡ ಕಟ್ಟ ಮಾಡ್ತೀರಿ. ಈಗ ಇಂಥ ಒಂದು ದ್ರಾಕ್ಷಿ ಅನ್ಬಹುದು ಅಥವಾ ಈಗ ನೀವೇನು ಹೈನುಗಾರಿಕೆ ಮಾಡ್ತಾ ಇದ್ದೀರಿ, ಕಬ್ಬು ಬೆಳೀತಾ ಇದ್ದೀರಿ, ಇವನ್ನೆಲ್ಲ ವೈಜ್ಞಾನಿಕವಾಗಿ ಬೆಳಿಬೇಕು ಅಂತಂದ್ರ ಸ್ವಲ್ಪ ತಂತ್ರಜ್ಞಾನದ ಅವಶ್ಯಕತೆ ಕೂಡ ಇರ್ತದ. ಅದ್ರ ಬಗ್ಗೆ ಮ್ಯಾಲಿಂದ ಮ್ಯಾಲ ನಿಮಗೆ ಮಾರ್ಗದರ್ಶನ ಬೇಕಾಗ್ತದ. ವಿಜ್ಞಾನಿಗಳ ಜೊತೆಗೆ ನೀವೇನಾದ್ರೂ ಸಂಪರ್ಕದೊಳಗಿದ್ದೀರಿ, ಅವ್ರು ಹೇಳುವಂತದ್ದು ಹೊಸ ವಿಷಯಗಳನ್ನ ನಿಮ್ಮ ಹೊಲದೊಳಗೆ ಅಳವಡಿಸಿಕೊಳ್ಳುವಂತದ್ದು, ಮತ್ತೆ ಯಾವ್ದಾದ್ರು ಒಂದು ತಂತ್ರಜ್ಞಾನ ಬಂತು ಅಂತಂದ್ರ ಅದ್ರ ಬಗ್ಗೆ ಕೇಳಿ ನೀವು ಅನುಕೂಲ ಮಾಡಿಕೊಳ್ಳುವಂತದ್ದು ಹಿಂಗೇನಾದ್ರೂ ನೀವು ಮಾಡ್ತಾ ಇದ್ದೀರಿ? ಇಲ್ಲ ಸರ್, ನಾವಿನ್ನ ಇನ್ನೂವರೆಗೆ ಯಾರನ್ನೂ ಮಾಡಿಲ್ರಿ. ಯಾರನ್ನು ಕೇಳಿದ್ರೆ ಹೇಳ್ತಾರೆ, ಪ್ರತಿಯೊಬ್ಬರು ಬರ್ತಾರು, ಅದನ್ನ ಹಾಕ್ಬೇಕು, ಇದನ್ನ ಹಾಕ್ಬೇಕು, ಹಿಂಗ್ ಮಾಡ್ಬೇಕು ಹೇಳ್ತಾರೆ ಸರ್. ನಾವಿನ್ನ ನಂಬಿಲ್ಲ ಸರ್, ನಮ್ಮ ಸಣ್ಣತಿಂದ ಮಾಡಕತ್ತೀವ್ರಿ. ಇನ್ ಮ್ಯಾಲ ಏನೋ ನಮ್ಮ ಮಕ್ಕಳು ಇನ್ ಮತ್ತೆ ಇನ್ನು ಅವ್ರತಿ ಕೇಳಿ ಏನಾರ ಮಾಡ್ಬೋದ್ರಿ. ನಮ್ಮ ತಿಳುವಳಿಕೆಯಿಂದ ನಮ್ಮ ಸಣ್ಣತಿಂದ ಮಾಡಿ ಸರ್. ಉಳಿದವ್ರನ್ನ ಯಾರನ್ನೂ ಸಲಹೆ ತಗೊಂಡಿಲ್ಲ, ಯಾರನ್ನು ಕರೆಸಿಲ್ಲ, ಯಾರನ್ನು ಕೇಳಿಲ್ಲ, ಏನು ಮಾಡಿಲ್ಲ ಸರ್. ಈಗ ಒಟ್ಟು ನೀವು ಏನು ದ್ರಾಕ್ಷಿ ಅದ್ರ ಜೊತೆಗೆ ಹೈನುಗಾರಿಕೆ, ಒಟ್ಟು ನಿಮ್ಮ ಏನು ತೋಟದೊಳಗೆ ಏನು ನೀವು ಬೆಳೀತಾ ಇದ್ದೀರಿ, ವಾರ್ಷಿಕವಾಗಿ ಎಷ್ಟು ಆದಾಯ ನಿಮಗ ಬರ್ತಾ ಇದೆ, ಎಷ್ಟು ಖರ್ಚು ಆಗ್ತದ, ಮತ್ತ ಈ ಜೀವನ ಹೆಂಗ ಅನಿಸ್ತದ? ರೈತಕ್ಕೆ ಜೀವನ ಬಹಳ ಆರಾಮ ಸರ್. ನಮಗೆ ಆ ಟೈಮ್ ಟೇಬಲ್ ಬರಬೇಕಾ, ತಂಬ ಓದ್ಬೇಕು, ಒಳಗೆ ಕರ್ಕೋದು ಇಲ್ಲಿಕ್ಕಿಲ್ಲ ಅನ್ನುವಂತ ಏನಿಲ್ಲ ಸರ್. ಬೇಕಾದಾಗ ಕೆಲಸ ಮಾಡಬಹುದು, ಬೇಡದಾಗ ಬೇಸರಾಗಿ ನಾವು ರೆಸ್ಟ್ ತಗೋಬಹುದ್ರಿ, ಅದೇನು ತೊಂದ್ರೆ ಇಲ್ರಿ. ಆದಾಯ ನಾವು ದುಡ್ದಂಗ ಪಗಾರ ನೋಡಿ ಸರ್, ಹೆಂಗ್ ದುಡಿತೀವ ಹಂಗ ನಮಗ್ ಪಗಾರ ಬರ್ತೈತ್ರಿ. ಮತ್ ನಮ್ದು ನೀರಾವರಿ ಐತಿ ಅತ್ತಡಿ, ಇಲ್ಲಿ ನೀರ್ ಹಚ್ಚಿ ನಾವು ಊರಾಗ ಅಡ್ಡಾಡಿದ್ರೆ ಹೆಂಗ ನಮಗ್ ಸಾಕಸಾದಿಲ್ರಿ. ನಾವು ಇಲ್ಲೇ ಕೊಟ್ಟು ಶ್ರಮ ಪಟ್ಟು ಲೈನ್ ಇರುವವರೆಗೆ ನಿತ್ ದುಡಿದು ಅದಕ್ಕೆ ಏನ್ ಟೈಮ್ ಸ್ಟೀರಿ ಹಾಕ್ಬೇಕು ಹಾಕಿದ್ರೆ ಅದು ನಮಗ ಕೈ ಹಿಡಿತದೆ ಸರ್. ಮತ್ತ ಅದ್ರ ನಾವು ದಾವತಿ ಬೇಕಲ್ಲ ಸರ್, ನಾವ್ ಹೆಂಗ್ ದುಡ್ದಟ್ ನಮಗ್ ಪಗಾರ ಸಿಗ್ಬೇಕಾದ್ರೆ ದುಡ್ದಾಗ ಪಗಾರ ಸಿಗುತ್ತೆ ಸರ್. ಅದನ್ನ ದುಡಿಬೇಕ್ರಿ ಸರ್, ನಾವು ದುಡಿತೀವ್ರಿ ಸರ್. ಯಾರನ್ನು ಸಲಹೆ ತಗೊಂಡಿಲ್ಲ, ನಮ್ ಸ್ವಂತರಿಂದ ಮಾಡ್ತೀವಿ ಸರ್. ಯಾರಾದ್ರೂ ನಿಮ್ ಜೋಡಿ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 9983739. ಆತ್ಮೀಯರೇ, ಮಾದೇವಪ್ಪ ಕಂತಿ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9908007379 ಈ ನಂಬರ್ ಅನ್ನ ಸಂಪರ್ಕ ಮಾಡಿ ತಾವು ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಕಂತಿಯವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತಾವು ಮಾಡ್ತಾ ಇರುವಂತಹ ಕಪ್ಪು ದ್ರಾಕ್ಷಿ ಬೇಸಾಯ ಮತ್ತ ಅದರ ಮಾರಾಟ ಅಲ್ಲದೆ ಹೈನುಗಾರಿಕೆ ಏನು ತಾವು ವಿಶೇಷವಾಗಿ ಅದನ್ನು ಕೂಡ ನಂಬಿಕೊಂಡು ಸಾಕಷ್ಟು ಆದಾಯವನ್ನು ಮಾಡಿಕೊಳ್ತಾ ಇದ್ದೀರಿ, ಈ ಎಲ್ಲ ವಿಚಾರಗಳ ಬಗ್ಗೆ ತಾವು ತಮ್ಮ ಅನುಭವಗಳನ್ನು ನಮ್ಮ ಎಲ್ಲ ರೈತರ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಪ್ಪು ದ್ರಾಕ್ಷಿ ಬೇಸಾಯ ಹಾಗೂ ಹೈನುಗಾರಿಕೆಯಲ್ಲಿನ ಅನುಭವಿ ಬಸವೇಶ್ವರ ಬಬಲೇಶ್ವರ ತಾಲೂಕಿನ ದೇವಾಪುರ ಗ್ರಾಮದ ಮಹಾದೇವಪ್ಪ ಕಂತಿಯವರೊಂದಿಗೆ ಮಾತುಕತೆಯನ್ನು ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅನುಭವದ ಪದಗಳು. ಆನಂದಮಯ ಚಿದ್ಘನ ಭಾನುವಿಲ್ಲದ ಬಿಸಿಲು ಉಕ್ಕುವ ಅಮೃತ ಕುಂಭ. ಆನಂದವಾದ ಚಿದ್ಘನ ವಸ್ತು ನಾ ಕಂಡೆ, ಭಾನು ಇಲ್ಲದ ಬಿಸಲೇ ನಮ್ಮ, ಭಾನು ಇಲ್ಲದ ಬಿಸಲೇ ನಮ್ಮ. ತಾನು ಅಲ್ಲದೆ ತನ್ನ ತದ್ರೂಪ ಮನೆಯೋಳು, ತಾನು ಅಲ್ಲದೆ ತನ್ನ ತದ್ರೂಪ ಮನೆಯೋಳು. ತಾನು ಮಾಡಿದ ಪುಣ್ಯ ತನಗಮ್ಮ, ಆನಂದವಾದ ಚಿದ್ಘನ ವಸ್ತು ನಾ ಕಂಡೆ, ಭಾನು ಇಲ್ಲದ ಬಿಸಲೇ ನಮ್ಮ, ಭಾನು ಇಲ್ಲದ ಬಿಸಲೇ ನಮ್ಮ. ಕುಂಡಲದೊಳಗೊಂದು ನೀಲಗನ್ನಡಿ ಇಟ್ಟು ಮಂಡಲದೊಳಗಾಡುವುದೇ ನಮ್ಮ, ಕುಂಡಲದೊಳಗೊಂದು ನೀಲಗನ್ನಡಿ ಇಟ್ಟು ಮಂಡಲದೊಳಗಾಡುವುದೇ ನಮ್ಮ. ಸೇರಿ ಉನ್ಮನಿಯೋಳು ಗುರುವಿನ ಪುಣ್ಯದಿ, ಸೇರಿ ಉನ್ಮನಿಯೋಳು ಗುರುವಿನ ಪುಣ್ಯದಿ, ಘನವಸ್ತು ದೊರಕೀತು ಯನಗಮ್ಮ, ಆನಂದವಾದ ಚಿದ್ಘನ ವಸ್ತು ನಾ ಕಂಡೆ, ಭಾನು ಇಲ್ಲದ ಬಿಸಲೇ ನಮ್ಮ, ಭಾನು ಇಲ್ಲದ ಬಿಸಲೇ ನಮ್ಮ. ನಡು ನೀರ ಮಧ್ಯದಲ್ಲಿ ವಟವೃಕ್ಷ ನಾ ಕಂಡೆ ಹೂವಿಲ್ಲ ಮಿಡಿಗಾಯಿ ಹಣ್ಣಮ್ಮ. ನಡು ನೀರ ಮಧ್ಯದಲ್ಲಿ ವಟವೃಕ್ಷ ನಾ ಕಂಡೆ ಹೂವಿಲ್ಲ ಮಿಡಿಗಾಯಿ ಹಣ್ಣಮ್ಮ. ಅಖಂಡವನದೋಳು ಅಮೃತದ ಕೊಡ ಉಕ್ಕಿ ಅಖಂಡವನದೋಳು ಅಮೃತದ ಕೊಡ ಉಕ್ಕಿ ಉಂಡುಂಡು ಸುಖಿಸಿ ಬಾಳುವೆ ನಮ್ಮ. ಆನಂದವಾದ ಚಿದ್ಘನ ವಸ್ತು ನಾ ಕಂಡೆ ಬಾನು ಇಲ್ಲದ ಬಿಸಲೇ ನಮ್ಮ, ಬಾನು ಇಲ್ಲದ ಬಿಸಲೇ ನಮ್ಮ. ಕೈಲಾಸ ಭೂಮಿಯಲ್ಲ ಕನಕಭೂಷಣವಲ್ಲ ಬಯಲೊಳಗಾಡುವುದೇ ನಮ್ಮ. ಕೈಲಾಸ ಭೂಮಿಯಲ್ಲ ಕನಕಭೂಷಣವಲ್ಲ ಬಯಲೊಳಗಾಡುವುದೇ ನಮ್ಮ. ವರಕವಿ ನಾಗಲಿಂಗ ಗುರುವಿನ ಪುಣ್ಯದಿ ವರಕವಿ ನಾಗಲಿಂಗ ಗುರುವಿನ ಪುಣ್ಯದಿ ಸ್ಥಿರ ಮುಕ್ತಿ ದೊರಕಿತು ಯನಗಮ್ಮ. ಆನಂದವಾದ ಚಿದ್ಘನ ವಸ್ತು ನಾ ಕಂಡೆ ಭಾನು ಇಲ್ಲದ ಬಿಸಲೇ ನಮ್ಮ. ತಾನು ಅಲ್ಲದೆ ತನ್ನ ತದ್ರೂಪ ಮನೆಯೋಳು ತಾನು ಅಲ್ಲದೆ ತನ್ನ ತದ್ರೂಪ ಮನೆಯೋಳು ತಾನು ಮಾಡಿದ ಪುಣ್ಯ ತನಗಮ್ಮ. ಆನಂದವಾದ ಚಿದ್ಘನ ವಸ್ತು ನಾ ಕಂಡೆ ಭಾನು ಇಲ್ಲದ ಬಿಸಲೇ ನಮ್ಮ, ಭಾನು ಇಲ್ಲದ ಬಿಸಲೇ ನಮ್ಮ. ತನ್ನ ಅನೇಕ ವಿಧ ಪರಮಾರ್ಥಿಕ ರೋಗದ ನಿಧಾನವನ್ನು ಅರುಹಲು ಸಾಧಕನು ಪರಮಾತ್ಮನಿಗೆ ಮಾಡಿದ ಪ್ರಾರ್ಥನೆ. ಅವರೋಗವು ಯನಗೆ ದೇವಧನವಂತರಿ ಸಾವಧಾನದಿಯನ್ನ ಕೈ ಹಿಡಿದು ನೋಡಯ್ಯ. ಅವರೋಗವು ಯನಗೆ ದೇವಧನವಂತರಿ ಹರಿಯ ಮೂರ್ತಿಯು ಎನ್ನ ಕಣ್ಣಿಗೆ ಕಾಣಿಸದು ಹರಿಯ ಕೀರ್ತನೆಯು ಕೇಳಿಸದೆನ್ನ ಕಿವಿಗೆ ಹರಿಮಂತ್ರ ಸ್ತೋತ್ರವು ಬಾರದೆನ್ನ ನಾಲಿಗೆಗೆ ಹರಿಪ್ರಸಾದವು ಜೀವ್ಯಗೆ ಸವಿಯಾಗದಯ್ಯ. ಅವರೋಗವು ಎನಗೆ ದೇವಧನವಂತರಿ ಸಾವಧಾನದಿಯನ್ನ ಕೈ ಹಿಡಿದು ನೋಡಯ್ಯ. ಅವರೋಗವು ಎನಗೆ ದೇವಧನವಂತರಿ ಹರಿಪಾದ ಸೇವೆಗೆ ಹಸ್ತಗಳು ಚಲಿಸವು ಗುರು ಹಿರಿಯರಂಗ್ರಿಗೆ ಸಿರವಾಗದು ಹರಿಪಾದ ಸೇವೆಗೆ ಹಸ್ತಗಳು ಚಲಿಸವು ಗುರು ಹಿರಿಯರಂಗ್ರಿಗೆ ಸಿರವಾಗದು ಹರಿಯ ನಿರ್ಮಾಲ್ಯವ ಗ್ರಾಣಿಸದು ನಾಸಿಕವು ಹರಿಯಾತ್ರೆಗೆನ್ನ ಕಾಲೇಳವಯ್ಯ. ಅವರೋಗವು ಎನಗೆ ದೇವಧನವಂತರಿ ಸಾವಧಾನದಿಯನ್ನ ಕೈ ಹಿಡಿದು ನೋಡಯ್ಯ. ಅವರೋಗವು ಎನಗೆ ದೇವಧನವಂತರಿ ಅನಾಥ ಬಂಧು ಗೋಪಾಲ ವಿಠಲರಾಯ ಎನ್ನ ಭಾಗದ ವೈದ್ಯ ನೀನೆಯಾದಿ ಅನಾದಿ ಕಾಲದ ಭವರೋಗ ಕಳೆಯಯ್ಯ ನಾನೆಂದಿಗೂ ಮರೇ ನೀ ಮಾಡಿದುಪಕಾರ. ಅವರೋಗವು ಎನಗೆ ದೇವಧನವಂತರಿ ಸಾವಧಾನದಿಯನ್ನ ಕೈ ಹಿಡಿದು ನೋಡಯ್ಯ. ಅವರೋಗವು ಎನಗೆ ದೇವಧನವಂತರಿ ಅವರೋಗವು ಎನಗೆ ದೇವಧನವಂತರಿ. ಸಮಗ್ರ ಅಧ್ಯಾತ್ಮ ಜೀವನದ ಸಂಕ್ಷೇಪ ರೂಪ. ಅಂತರಂಗದ ಕದವು ತೆರೆಯಿತಿಂದು ಇಂತು ಪುಣ್ಯದ ಫಲದ ಪ್ರಾಪ್ತಿಯಾಯಿತು ಎನಗೆ ಅಂತರಂಗದ ಕದವು ತೆರೆಯಿತಿಂದು ಏಸುದಿನವಾಯಿತೋ ಬೀಗಮುದ್ರೆಯ ಮಾಡಿ ವಾಸವಾಗಿದ್ದರೈ ದುರುಳರಲ್ಲಿ ಮೋಸವಾಯಿತು ಇಂತೂ ಬರದ ಇಂದಿನ ತನಕ ಸುಶೀರ್ಧ ತಮಸಿ ನಿಂ ಕಾಣುತ್ತಿದ್ದಿಲ್ಲ ಅಂತರಂಗದ ಕದವು ತೆರೆಯಿತಿಂದು ಇಂತು ಪುಣ್ಯದ ಫಲದ ಪ್ರಾಪ್ತಿಯಾಯಿತು ಎನಗೆ ಅಂತರಂಗದ ಕದವು ತೆರೆಯಿತಿಂದು ಹರಿಕರುಣವೆಂಬುವ ಕಿಲಿ ಕೈ ದೊರೆಯಿತು ಗುರುಕರುಣವೆಂಬಂಥ ಶಕ್ತಿಯಿಂದೇ ವರಭಾಗವತರ ಸವಾಸವನು ನಾ ಮಾಡಿ ಹರಿಭಜನೆಯಿಂದಲೇ ಬೀಗವನು ತೆರೆದೆ ಅಂತರಂಗದ ಕದವು ತೆರೆಯಿತಿಂದು ಇಂತು ಪುಣ್ಯದ ಫಲದ ಪ್ರಾಪ್ತಿಯಾಯಿತು ಎನಗೆ ಅಂತರಂಗದ ಕದವು ತೆರೆಯಿತಿಂದು ಸುತ್ತಲಿದ್ದವರೆಲ್ಲ ಎತ್ತಲೋ ಓಡಿದರು ತತ್ವಚಿಂತನವೆಂಬ ದ್ವೀಪವನ್ನು ಒತ್ತಾಗಿ ಹಿಡಕೊಂಡು ದ್ವಾರವನು ಪೋಗಲು ಎತ್ತ ನೋಡಿದರತ್ತ ಶೃಂಗಾರ ಸದನ ಅಂತರಂಗದ ಕದವು ತೆರೆಯಿತಿಂದು ಇಂತು ಪುಣ್ಯದ ಫಲದ ಪ್ರಾಪ್ತಿಯಾಯಿತು ಎನಗೆ ಅಂತರಂಗದ ಕದವು ತೆರೆಯಿತಿಂದು ಹೊರಗೆ ದ್ವಾರವು ನಾಲ್ಕು ಒಳಗೈದು ದ್ವಾರಗಳು ಒಳದಾರಿಯಲ್ಲಿ ಪ್ರಾಣಾದಿ ಪ್ರಿಯರು ಮಿರಗುವ ಮಧ್ಯ ಮಂಟಪದಿ ಕೋಟಿ ರವಿಯಂತೆ ಸರಸಿಜಾಸನ ಪಿತನ ಅರಮನೆಯ ಸೊಬಗು ಅಂತರಂಗದ ಕದವು ತೆರೆಯಿತಿಂದು ಇಂತು ಪುಣ್ಯದ ಫಲದ ಪ್ರಾಪ್ತಿಯಾಯಿತು ಎನಗೆ ಅಂತರಂಗದ ಕದವು ತೆರೆಯಿತಿಂದು ಸ್ವಮೂರ್ತಿಗಣ ಮಧ್ಯೆ ಸಚ್ಚಿದಾನಂದೈಕ್ಯ ರಮೆ ಒಡೆಯನಗೆ ಮೊಗದಿ ಮಿನಗುತ್ತಿರುವ ಕಮಲಜಾದಿಗಳಿಂದೆ ಸ್ತುತಿಸಿಗೊಳುತ್ತಿಯ ಹೃದಯ ಕಮಲದೊಳಗಿಯ ವಿಜಯ ವಿಠಲನನು ಕಂಡೇ ಅಂತರಂಗದ ಕದವು ತೆರೆಯಿತಿಂದು ಇಂತು ಪುಣ್ಯದ ಫಲದ ಪ್ರಾಪ್ತಿಯಾಯಿತು ಎನಗೆ ಅಂತರಂಗದ ಕದವು ತೆರೆಯಿತಿಂದು ಅಂತರಂಗದ ಕದವು ತೆರೆಯಿತಿಂದು ದಿವ್ಯ ದರ್ಶನ ಶ್ರವಣ ಆತ್ಮೈಕ್ಯಗಳ ಅಪೂರ್ವ ಅನುಭವಗಳು ಧನವ ಗಳಿಸಬೇಕೆಂತಾದು ಈ ಜನರಿಗೆ ಕಾಣಿಸದಂತಾದು ಧನವ ಗಳಿಸಬೇಕೆಂತಾದು ಈ ಜನರಿಗೆ ಕಾಣಿಸದಂತಾದು ಅನುದಿನ ಹರಿಹರ ಬ್ರಹ್ಮಾದಿಗಳು ಅನುದಿನ ಹರಿಹರ ಬ್ರಹ್ಮಾದಿಗಳು ಹೌದು ಹೌದು ಅನ್ನುವಂಥದ್ದು ಧನವ ಗಳಿಸಬೇಕೆಂತಾದ್ದು ಈ ಜನರಿಗೆ ಕಾಣಿಸದಂತಾದ್ದು ಕೊಟ್ಟರೆ ತೀರದಂತಾದ್ದು ತನ್ನ ಬಿಟ್ಟು ಹೊರಗೆ ಹೋಗದಂತಾದ್ದು ಕೊಟ್ಟರೆ ತೀರದಂತಾದ್ದು ತನ್ನ ಬಿಟ್ಟು ಹೊರಗೆ ಹೋಗದಂತಾದ್ದು ಗಂಟನು ಬಿಚ್ಚಿ ಬಯಲೊಳಗಿಟ್ಟರೆ ಗಂಟನು ಬಿಚ್ಚಿ ಬಯಲೊಳಗಿಟ್ಟರೆ ಯಾರ್ಯಾರು ಮುಟ್ಟದಂತಾದು ಧನವ ಗಳಿಸಬೇಕೆಂತಾದು ಈ ಜನರಿಗೆ ಕಾಣಿಸದಂತಾದು ಕರ್ಮಕ್ಕೆ ಬಾರದಂತಾದು ನಿಜ ಧರ್ಮಕ್ಕೆ ತೋರುವಂತಾದು ಕರ್ಮಕ್ಕೆ ಬಾರದಂಥಾದು, ನಿಜ ಧರ್ಮಕ್ಕೆ ತೋರುವಂಥಾದು. ನಿರ್ಮಲವಾದ ಮನಸ್ಸೊಂದಾದರೆ, ನಿರ್ಮಲವಾದ ಮನಸ್ಸೊಂದಾದರೆ ಮಲವನೆ ಮೀರುವಂಥಾದು. ಧನವ ಗಳಿಸಬೇಕೆಂಥಾದು, ಈ ಜನರಿಗೆ ಕಾಣಿಸದಂಥಾದು. ಮರವನೆ ತಾರದಂಥಾದು, ನಿಜ ಅರವಿನೊಳಗ ಇರುವಂಥಾದು. ಮರವನೆ ತಾರದಂಥಾದು, ನಿಜ ಅರವಿನೊಳಗ ಇರುವಂಥಾದು. ಗುರುಭವತಾರಕ ಭಜಕರ ಕಣ್ಣಿಗೆ, ಗುರುಭವತಾರಕ ಭಜಕರ ಕಣ್ಣಿಗೆ ತುಂಬಿ ತುಂಬಿ ತೋರುವಂಥಾದು. ಧನವ ಗಳಿಸಬೇಕೆಂಥಾದು, ಈ ಜನರಿಗೆ ಕಾಣಿಸದಂತಾದು. ಅನುದಿನ ಹರಿಹರ ಬ್ರಹ್ಮಾದಿಗಳು, ಅನುದಿನ ಹರಿಹರ ಬ್ರಹ್ಮಾದಿಗಳು